ಮೋಡ ಕವಿದ ವಾತಾವರಣವಿರಲಿದ್ದು ಸಂಜೆ ಅಥವಾ ರಾತ್ರಿಯ ವೇಳೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ, ಭದ್ರತಾ ಕೊಠಡಿಯಲ್ಲಿ ಮತಯಂತ್ರಗಳು ಭದ್ರ, ನಾಡಿದ್ದು 13ರಂದು ಮತ ಎಣಿಕೆ. ಮತದಾನ ಪ್ರಮಾಣ ಹೆಚ್ಚಳ, ರಾಜಕೀಯ ಪಕ್ಷಗಳ ಮುಖಂಡರಿಂದ ಮತದಾರರಿಗೆ ಅಭಿನಂದನೆ. ತಂತ್ರಜ್ಞಾನದಲ್ಲಿ ಅನ್ವೇಷಣೆ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಜಾಹೀರಾತು. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತೂತಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಶಶಾಮಲೆ ಕುಸುಮ ಕೋಮಲೆ ಮಲೆಯ ಮಾಲೆಯು ಕೊರಳಳು, ಮಲೆಯ ಮಾಲೆಯು ಕೊರಳಳು. ಪರಮ ಪಾವನೆ ಗಂಗೆಯೊಲಿದಿಹ ಹಲವು ನದಿಗಳು ಉರದೊಳು. ತಾಯಿ ಭಾರತಿ ದಿಲ್ಲಕಿರುತಿ ತನ್ನ ಚೇತನ ಮೂರುತಿ, ತಾಯಿ ಭಾರತಿ ದಿಲ್ಲಕಿರುತಿ ತನ್ನ ಚೇತನ ಮೂರುತಿ. ಸಂಸ್ಕೃತಿ ಭವ್ಯ ಗುಡಿಗಳು, ಧರ್ಮ ತೇಜದ ಕಿವಿಗಳು, ಧರ್ಮ ತೇಜದ ಕಿವಿಗಳು. ವಿವಿಧ ಧರ್ಮದ ಜಾತಿ ಮತಗಳು, ನಿನ್ನ ಕರುಳಿನ ಕುರಿಗಳು. ತಾಯಿ ಭಾರತಿ ದಿವ್ಯ ಕೀರುತಿ ತನ್ನ ಚೇತನ ಮೂರುತಿ, ತಾಯಿ ಭಾರತಿ ದಿವ್ಯ ಕೀರುತಿ ತನ್ನ ಚೇತನ ಮೂರುತಿ. ಬಂದರು ನೀಡಿ ಸ್ವಾಗತ ಮಕ್ಕಳಂದದಿ ನೋಡುವೆ, ಮಕ್ಕಳಂದದಿ ನೋಡುವೆ. ನಿನ್ನ ಮನೆಯೊಳು ತಿಮ್ಮದೊಡಲೊಳು ನಿತ್ಯ ಆಶ್ರಯ ನೀಡುವೆ. ತಾಯಿ ಭಾರತಿ ದಿವ್ಯ ಕೀರುತಿ ತನ್ನ ಚೇತನ ಮೂರುತಿ, ತಾಯಿ ಭಾರತಿ ದಿವ್ಯ ಕೀರುತಿ ತನ್ನ ಚೇತನ ಮೂರುತಿ. ಜನುಮ ಜನುಮ ಕುರಿನೆ ತಾಯಿಯು ನಿನ್ನ ತೊಡೆಯಲಿ ಆಡುವೆ, ನಿನ್ನ ತೊಡೆಯಲಿ ಆಡುವೆ. ಶ್ರದ್ಧೆಯಿಂದಲೇ ಸೇವೆ ಮಾಡುತ್ತ ನಿನಗೆ ನನ್ನನೆ ನೀಡುವೆ. ತಾಯಿ ಭಾರತಿ ದಿವ್ಯ ಕೀರುತಿ ತನ್ನ ಚೇತನ ಮೂರುತಿ, ತಾಯಿ ಭಾರತಿ ದಿವ್ಯ ಕೀರುತಿ ತನ್ನ ಚೇತನ ಮೂರುತಿ. ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿಯರನು ಬಡೆದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಯರನು ಬಡೆದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಜೈಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವಾನ್ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾನ್ ಬಾರಿಸು ಕನ್ನಡ ಡಿಂಡಿಮವಾನ್ ಬಾರಿಸು ಕನ್ನಡ ಡಿಂಡಿಮವಾನ್ ಪರಿಸರ ಪರಿಮಳಿಸಲಿ ದಿಸೆ ದಿಸೆಯು ಬೆಳಗಲಿ ಪರಿಸರ ಪರಿಮಳಿಸಲಿ ದಿಸೆ ದಿಸೆಯು ಬೆಳಗಲಿ ಆರೋಗ್ಯ ಭಾಗ್ಯವ ಅರಳಿಸುತ್ತ ಮನಗಳ ಆರೋಗ್ಯ ಭಾಗ್ಯವ ಅರಳಿಸುತ್ತ ಮನಗಳ ಹೊಗೆಯ ತುಂಬಿದೆ ನಮ್ಮ ದೇಶ ಸಾಧನ ಏಕತ್ವದ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಕೃಷಿ ರಂಗ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಈಗ ದ್ರಾಕ್ಷಿ ಬೇಸಿಗೆ ಬಳ್ಳಿ ಸವರುವಿಕೆ ಈ ಕುರಿತು ಡಾಕ್ಟರ್ ಜಿಎಸ್ ಪ್ರಕಾಶ್ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ಕಾರ ಜಗದೀಶ್. ದ್ರಾಕ್ಷಿ ಒಂದು ಮುಖ್ಯವಾದಂಥ ಹಣ್ಣಿನ ಬೆಳೆ, ನಮ್ಮ ರೈತರಿಗೆ ಇದು ಒಳ್ಳೆಯ ಹಣವನ್ನು ತಂದುಕೊಡುವಂಥ ಬೆಳೆ. ನಮ್ಮ ಗ್ರಾಹಕರು ಕೂಡ ಬಹಳ ಇಷ್ಟಪಟ್ಟು ಇದನ್ನು ಬಳಸ್ತಾರೆ. ದ್ರಾಕ್ಷಿನಲ್ಲಿ ನಾವು ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲೂ ಈ ಬಳ್ಳಿ ಸವರೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಇವತ್ತು ತಾವು ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಯಾವ ಒಂದು ಕ್ರಮವನ್ನು ಅನುಸರಿಸಿ ನಾವು ಬಳ್ಳಿಗಳನ್ನು ಸವರಬೇಕಾಗತ್ತೆ, ಇದರ ಪ್ರಾಮುಖ್ಯತೆ ಏನು ಅಂತಂದು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಈಗ ಮೊದಲಿಗೆ ಈ ಬಳ್ಳಿ ಸವರಿಕೆಯ ಪ್ರಾಮುಖ್ಯತೆ ಏನು ಅಂತೀರ ಈ ದ್ರಾಕ್ಷಿ ಬೆಳೆನಲ್ಲಿ? ನೀವಾಗಲೇ ಹೇಳಿದಾಗೆ ದ್ರಾಕ್ಷಿ ಒಂದು ಸದಾಕಾಲ ಬೆಳೆಯುವ ಬಳ್ಳಿ, ಆದ್ದರಿಂದ ನಾವು ಅದಕ್ಕೆ ಏನು ಪ್ರೂನಿಂಗ್ ಅಥವಾ ಚಾಟ್ನಿ ಅಥವಾ ಸವರದು ಅಂತೇನು ಹೇಳ್ತೀವಿ ಅದು ಮಾಡದಿದ್ದರೆ ಅದು ಗೊತ್ತು ಗುರಿ ಇಲ್ಲದೆ ಬೆಳೆದು ಮುಂದೆ ನಮಗೆ ಬೆಳೆ ಬರದೇ ಇರೋಂಥ ಒಂದು ಸಂದರ್ಭನೂ ಬರ್ಬೋದು. ಹೀಗಾಗಿ ನಾವು ಬಹಳ ವರ್ಷಗಳ ಸಂಶೋಧನೆ ನಂತರ ದ್ರಾಕ್ಷಿ ಬಳ್ಳಿಯನ್ನು ವರ್ಷಕ್ಕೆ 2 ಬಾರಿ ಬಳ್ಳಿ ಸವರಬೇಕಾಗುತ್ತೆ. ಒಮ್ಮೆ ಈ ಬೇಸಿಗೆಯಲ್ಲಿ ಅಂದರೆ ಏಪ್ರಿಲ್ ಪ್ರೂನಿಂಗ್ ಅಂತ ಏನು ಹೇಳ್ತೀವಿ ಅದು, ಮತ್ತೊಮ್ಮೆ ಚಳಿಗಾಲದಲ್ಲಿ ಅಕ್ಟೋಬರ್ನಲ್ಲಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಆರ್ಗನೈಸ್ಡ್ ಅಂದರೆ ಬೆಳವಣಿಗೆ ಅಂದರೆ ಒಂದು ಗುರುತು ಇಟ್ಟುಕೊಂಡು ಬೆಳೆದು ಬಳ್ಳಿ ಗುರಿ ಇರುವಂಥ ಬೆಳವಣಿಗೆ ಬೆಳವಣಿಗೆ ಆಗುತ್ತೆ. ಮುಖ್ಯವಾಗಿ ಈ ಏಪ್ರಿಲ್ ಏನು ಸವರಿಕೆ ಅಂತ ಏನು ಹೇಳಿದ್ರಲ್ಲ ಬೇಸಿಗೆ ಸವರಿಕೆಯಲ್ಲಿ ಬಳ್ಳಿಯನ್ನು ನಾವು ಫೌಂಡೇಶನ್ ಪೂನಿಂಗ್ ಅಂದರೆ ಒಂದು ಅಥವಾ 2 ಕಣ್ಣುಗಳನ್ನ ಬಿಟ್ಟು ಕಾರ್ಡಿಗೆ ಅಂದರೆ ನಮ್ಮ ಸೆಕೆಂಡ್ರಿಗಳಿಗೆ ನಾವು ಅದನ್ನು ಕಡ್ಡಿಗಳನ್ನ ಕಟ್ ಮಾಡ್ತೇವೆ. ನಂತರ ಇರೋ 1 ಅಥವಾ 2 ಕಣ್ಣುಗಳೇನಿದೆಯಲ್ಲ ಅವು ಕಣ್ಣು ಒಡೆದು ಅದರಿಂದ ನಮಗೆ ಹೊಸ ಕಡ್ಡಿಗಳು ಬರುತ್ತೆ. ಇವು ಬೇಸಿಗೆಯಿಂದ ಅಂದರೆ ಈ ಏಪ್ರಿಲ್ ಮೇನಲ್ಲಿ ಬಂದು ಸುಮಾರು ಅಕ್ಟೋಬರ್ ನವಂಬರ್ ತನಕ 5-6 ತಿಂಗಳು ಈ ಕಡ್ಡಿಗಳು ಬೆಳವಣಿಗೆ ಬೆಳೆದು ಬಲಿತು ನಂತರ ಆಹಾರವನ್ನು ಶೇಖರಿಸಿ ಈ ಕಡ್ಡಿಗಳು ತಯಾರಾಗುತ್ತೆ. ಈ ಕಡ್ಡಿಗಳಿಂದಾನೇ ನಮಗೆ ಬರೋ ವರ್ಷ ಬೆಳೆ ಬರೋದು. ಫ್ರೂಟ್ ಬಡ್ ಡಿಫರೆನ್ಸಿಯೇಷನ್ ಅಂದರೆ ಒಂದು ತರಹದ ಗರ್ಭಧಾರಣೆ ಆಗುತ್ತೆ ಕಡ್ಡಿಗಳಲ್ಲಿ, ಅಂದರೆ ಕಡ್ಡಿಯಲ್ಲಿ ಇರೋ ಕಣ್ಣುಗಳಲ್ಲಿ. ಇದು ಬಹಳ ಮುಖ್ಯವಾದ ಒಂದು, ಅಂದರೆ ಹೊರಗಡೆ ಗೋಚರ ಆಗಲ್ಲ ಒಳಗಡೆನೆ ಇರುತ್ತೆ. ಇದು ಬಹಳ ಮುಖ್ಯವಾದ ಒಂದು ಹಂತ ದ್ರಾಕ್ಷಿ ಬೆಳವಣಿಗೆಯಲ್ಲಿ. ಹೀಗಾಗಿ ರೈತರು ಕೆಲವೊಮ್ಮೆ ಗೊನೆಗಳು ಕಡ್ಡಿಗಳ ಮೇಲೆ ಕಾಣದೇ ಇರೋದ್ರಿಂದ ಈ ಏಪ್ರಿಲ್ ಪ್ರೂನಿಂಗ್ ನಂತರ ಕೆಲವೊಮ್ಮೆ ಅಸಡ್ಡೆ ಮಾಡೋ ಒಂದು ನಾವು ಕಂಡುಬಂದ ಸಂಭವ ಇರುತ್ತೆ. ಹೀಗಾಗಿ ಈ ಫ್ರೂಟ್ ಬಡ್ ಡಿಫರೆನ್ಸಿಯೇಷನ್ ಅಂದರೆ ಗರ್ಭಧಾರಣೆ ಕಣ್ಣುಗಳಲ್ಲಿ ಆಗೋದ್ರಿಂದ ಕಾಣದೇ ಇರೋದ್ರಿಂದ ಅದನ್ನು ನಾವು ಬಹಳ ಎಚ್ಚರದಿಂದ ಕಡ್ಡಿಗಳನ್ನು ಕಾಪಾಡ್ಕೊಂಡು ಹೋಗೋದು ಮುಖ್ಯವಾದ ಅಂಶ. ಇದಕ್ಕೆ ಏಪ್ರಿಲ್ ಪ್ರೂನಿಂಗ್ನ ಬಹಳ ಮುಖ್ಯವಾದ ಮಹತ್ವವಾದ ಒಂದು ಕೆಲಸ. ಈಗ ಈ ಒಂದು ಸೌರವಿಕೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ನೋಡಿ, ನಾನು ಈಗಲೇ ಹೇಳಿದಾಗೆ 2 ಕಣ್ಣುಗಳನ್ನ ಬಿಟ್ಟು ಸಿಕ್ಕೇಚರ್ಸ್ ಅಂದರೆ ಕಡ್ಡಿ ಕತ್ರಿ ಮಾಡೋ ಒಂದು ಕತ್ರಿಗಳಿರುತ್ತೆ. ಇದರಿಂದ ಏನು ಮಾಡ್ತಾರೆ, ಹೋದ ಒಂದು ಏನು ಸೀಸನ್ನಲ್ಲಿ ಬೆಳೆ ಕಟಾವು ಮಾಡಿರ್ತಾರೆ, ಬೆಳವಣಿಗೆ ಬಂದಿರುತ್ತೆ, ಕಟಾವು ಮಾಡಿರ್ತಾರೆ ಫೆಬ್ರವರಿ ಮಾರ್ಚ್ಗಳ ತಿಂಗಳಲ್ಲಿ ಕಟಾವು ಮಾಡಿರ್ತಾರೆ. ಒಂದು 15 ದಿವಸಗಳಿಂದ ಒಂದು ತಿಂಗಳ ತನಕ ಗಿಡಗಳಿಗೆ ಸ್ವಲ್ಪ ವಿಶ್ರಾಮ, ಬಳ್ಳಿಗಳಿಗೆ ವಿಶ್ರಾಮ ಕೊಟ್ಟರೆ ಭಾಳ ಒಳ್ಳೆಯದು. ನಂತರ ನಾವು ಈ ಹಳೆ ಕಡ್ಡಿಗಳು ಅಂದರೆ ಯಾವ ಕಡ್ಡಿಗಳ ಮೇಲೆ ಗೊನೆಗಳು ಬಂದಿರುತ್ತೆ ಅಥವಾ ಗೊನೆಗಳು ಕಾಣದೇ ಇರೋಂತಹ ಕಡ್ಡಿ ಬರದೇ ಇರೋಂಥ ಕಡ್ಡಿಗಳು ಇರುತ್ತೆ, ಇವನ್ನೆಲ್ಲ ನಾವು ಸೌರಬೇಕಾಗತ್ತೆ. ಅಂದರೆ ಒಂದು ಅಥವಾ ಎರಡು ಕಣ್ಣುಗಳನ್ನು ಬಿಟ್ಟು ಹಿಂದಕ್ಕೆ ನಾವು ಅದನ್ನು ಪ್ರೂನ್ ಮಾಡ್ತೇವೆ. ಅಂದರೆ ಸಾಕಷ್ಟು ಬೆಳವಣಿಗೆ ತೆಗೆದು ಬಿಡ್ತೀವಿ ನಾವು. ಎಲ್ಲ ಎಲ್ಲ ಕಡ್ಡಿ ಎಲೆಗಳು ಎಲ್ಲ ಹೊರಟೋಗುತ್ತೆ, ಏನು ಉಳಿಯಲ್ಲ, ಬೋರ್ಡಾಗಿ ಕಾಣುತ್ತೆ, ಬಳ್ಳಿ ಬೋರ್ಡಾಗಿ ಕಾಣುತ್ತೆ. ಇದಕ್ಕೆ ಬ್ಯಾಕ್ ಪ್ರೂನಿಂಗ್, ಅದಕ್ಕೆ ಇದರ ಹೆಸರೇ ಬ್ಯಾಕ್ ಪ್ರೂನಿಂಗ್ ಅಂತ. ಹಿಂದೆ ಹಿಂದಕ್ಕೆ ಹೊಡಿತೇವೆ, ಇದು ಬ್ಯಾಕ್ ಪ್ರೂನಿಂಗ್ ಅಂತ ಹೇಳಿ. ಹಿಂಚಾಟ್ನಿ, ಹಿಂದಿನ ಚಾಟ್ನಿ, ಹಿಂದೆ ಮಾಡುವಂಥ ಚಾಟ್ನಿ ಇದು ಹಿಂಚಾಟ್ನಿ. ಮತ್ತೆ ಈಗ ನಾವು ಆ ಕಡ್ಡಿಗಳು ಕತ್ತರಿಸಿದ ಮೇಲೆ ಏನಾದರೂ ರೋಗಗಳು ತಗಲ್ದಂತೆ ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಹೌದೌದು, ಇದು ಬರೀ ಚಾಟ್ನಿ ಮಾಡೋದಷ್ಟೇ ನಾವು ಹೇಳಿದ್ವಿ ನಾ, ಚಾಟ್ನಿ ಮಾಡಿ ಅದು ಕಣ್ಣುಗಳು ಒಡೆದು ಅದರಿಂದ ಬರೋ ಕಡ್ಡಿನ ನಾವು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ನಲ್ಲ ಮುಂಜಾಗ್ರತೆ ಕ್ರಮಗಳು, ಅದ್ರಲ್ಲಿ ಬಹಳಷ್ಟು ಕೆಲಸಗಳಿದೆ ರೈತರು ಮಾಡುವಂಥದ್ದು. ಮೊದಲನೇದಾಗಿ ನಾವೇನು ಈ ಸೌರಕ್ಕಿಂತ ಮೊದಲೇ 15 ದಿವಸ ಮೊದಲೇ ನಾವು ಗಿಡಗಳಿಗೆ ಗೊಬ್ಬರಗಳನ್ನ ಕೊಟ್ಬಿಡಬೇಕು. ಅಂದರೆ ಅಲ್ಲಿ ಎರಡು ಒಂದು ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಒಂದು 15-20 ದಿವಸಗಳ ಮೊದಲೇ ನಾವು ಸಾವಯವ ಏನು ಗೊಬ್ಬರಗಳಿವೆಯಲ್ಲ, ಅಂದರೆ ತಿಪ್ಪೆ ಗೊಬ್ಬರ, ಒಂದೊಂದು ಮಕ್ಕಳಿಗೆ ಕಾಂಪೋಸ್ಟ್ ಗೊಬ್ಬರ ಆಗಲಿ ಅಥವಾ ಈ ಎಲೆ ಗೊಬ್ಬರಗಳಾಗಲಿ, ಜೊತೆಯಲ್ಲಿ ಹಿಂಡಿಗಳು, ಬೇವಿನ ಹಿಂಡಿ ಒಂದು ಸ್ವಲ್ಪ, ಹಾಗೂ ಹೊಂಗೆ ಹಿಂಡಿಗಳು, ಇವನ್ನೆಲ್ಲ ನಾವು 15-20 ದಿವಸ ಮೊದಲೇ ಬಳ್ಳಿಗಳಿಗೆ ತೋಟದಲ್ಲಿ ಹಾಕ್ಬಿಡಬೇಕು. ನಂತರ ಒಂದು ವಾರಕ್ಕಿಂತ ಮೊದಲು, ಚಾಟ್ನಿ ಮಾಡೋ ಒಂದು ವಾರಕ್ಕಿಂತ ಮೊದಲು ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಇದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಇವು ಮೂರು ಬೇಕಾಗುತ್ತೆ ಈ ಹಂತದಲ್ಲಿ. ಬೆಳೆ ಅಂತೂ ಇರೋದಿಲ್ಲ, ಕೆಲವೊಮ್ಮೆ ಸಣ್ಣ ಪ್ರಮಾಣದಲ್ಲಿ ಬೆಳೆನೂ ಬರುತ್ತೆ ಅನಭಿಷಾಯದಲ್ಲಿ ಕೃಷಿ ತಳಿ ಮಾಡೋರಿಗೆ ರೈತರಿಗೆ. ಹೀಗಾಗಿ ಸಾರಜನಕ ಅಂದರೆ ಒಂದು ಎಕರೆ ಮೇಲೆ 80-100 ಕೆಜಿಯಷ್ಟು ಸಾರಜನಕ, 60-80 ಕೆಜಿಯಷ್ಟು ರಂಜಕ, ಒಂದು 40 ಕೆಜಿಯಷ್ಟು ಪೊಟ್ಯಾಷ್ ಪ್ರತಿ ಎಕರೆ ಮೇಲೆ ಕೊಡಬೇಕಾಗುತ್ತೆ. ಅಂದ್ರೆ ಇದು ಸಾಮಾನ್ಯವಾದ ಒಂದು ಶಿಫಾರಸ್ ಇದು. ಹೌದೌದೌದು, ಮಣ್ಣು ಪರೀಕ್ಷೆ ಮೇಲೆ ನಮ್ಮ ತೋಟಗಾರರು ಅದನ್ನ ಮಾಡೋದು ಬಹಳ ಮುಖ್ಯ, ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಪ್ರತಿ ಚಾಟ್ನಿಯಲ್ಲಿ ಅಂದ್ರೆ ವರ್ಷಕ್ಕೆ 2 ಸರ್ತಿ ನಾವು ಈ ರೀತಿ ಗೊಬ್ಬರಗಳು ಕೊಡೋದ್ರಿಂದ ನಮ್ಮ ಮಣ್ಣಿನಲ್ಲಿ 5-6 ವರ್ಷಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳು ಶೇಖರವಾಗಿರುತ್ತೆ, ಅದನ್ನ ಗಿಡ ಉಪಯೋಗಿಸೇ ಇರೋದಿಲ್ಲ. ಹೀಗಾಗಿ ನಾವು ಮಣ್ಣುಗಳ ಪರೀಕ್ಷೆ 3 ವರ್ಷಕ್ಕೊಮ್ಮೆ ಮಾಡಿ ನಂತರ ಈ ಗೊಬ್ಬರದ ಪ್ರಮಾಣವನ್ನು ಏರ್ಪೇರು ಅಥವಾ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬಹುದು. ಇದಕ್ಕೆ ಕರೆಕ್ಷನ್ ಅಂತಾರೆ. ನಿಮ್ಮ ಒಂದು ಸಂಸ್ಥೆಯಲ್ಲಿ ಈ ಎಲೆ ತೊಟ್ಟಿನ ವಿಶ್ಲೇಷಣೆ ಮೇಲೂ ಕೂಡ ಪೋಷಕಾಂಶಗಳು ಪೂರೈಕೆ ಮಾಡಬಹುದು ಅಂತ ಹೇಳಿ. ನಾವೀಗ ಮಾತಾಡಿದ ಬರೀ ಮಣ್ಣಿಂದು, ಆದರೆ ಬಳ್ಳಿ ಬೆಳೆದ ಮೇಲೆ ಈ ಮಣ್ಣಿನಲ್ಲಿ ಇರುವಂತಹ ಈ ಪೋಷಕಾಂಶಗಳನ್ನ ಎಷ್ಟು ಮಟ್ಟಿಗೆ ಬಳ್ಳಿ ತೋಳ್ತಾ ಇದೆ ಅನ್ನೋದನ್ನ ನಿರ್ಧಾರ ಮಾಡೋದು ನಾವು ತೊಟ್ಟಿಗಳ ವಿಶ್ಲೇಷಣೆಯಿಂದ, ಎಲೆ ತೊಟ್ಟಿಗಳನ್ನ. ಸೊ ಚಾಟ್ನಿ ಮಾಡಿದ 45-60 ದಿವಸಗಳ ನಂತರ 5ನೇ ಎಲೆನ ನಾವು ಸ್ಯಾಂಪಲ್ ಮಾಡಿ ಅದ್ರ ತೊಟ್ಟುಗಳನ್ನ, ಅದು 1 ಎಕರೆಯಿಂದ 100-120 ತೊಟ್ಟುಗಳು ತಂದ್ರೆ ಅದರ ವಿಶ್ಲೇಷಣೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅದಕ್ಕೆ ವ್ಯವಸ್ಥೆ ಇದೆ. ದ್ರಾಕ್ಷಿಯವರಿಗಂತೂ ಮುಖ್ಯವಾಗಿ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ. ಈಗ ಸಾಧಾರಣವಾಗಿ ಬೇಸಿಗೆ ಒಂದು ಸೌರುವಿಕೆ ಇದೆಯಲ್ಲ, ಎಷ್ಟು ಒಂದು ಕಾಲದಲ್ಲಿ ಮಾಡಿ ಮುಗಿಸ್ಬೇಕಾಗತ್ತೆ ಇದನ್ನ ನೋಡಿ. ನಾವು ಸಾಧಾರಣವಾಗಿ ತಾವು 1-1.5 ತಿಂಗಳು ವಿಶ್ರಾಂತಿ ಕೊಡಬೇಕು ಅಂತ ಹೇಳಿದ್ರಿ, ಬೆಳೆ ಕಟಾವಾದ್ಮೇಲೆ ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ಬೇಕಾಗತ್ತೆ? ಮುಖ್ಯವಾಗಿ ನಾನು ನಿಮ್ಗೆ ಆಗಲೇ ಫುಡ್ ಬೈ ಡಿಫ್ರೆನ್ಸಿಯೇಷನ್ ಅಂತ ಹೇಳೋಣಲ್ಲ, ಗರ್ಭಧಾರಣೆ, ಇದು ಚಾಟ್ನಿ ಮಾಡಿದ 45-60 ದಿವಸಗಳಲ್ಲಿ ಆಗುತ್ತೆ. ಆ ವೇಳೆಯಲ್ಲಿ ವಾತಾವರಣ ತಿಳಿಯಾಗಿರಬೇಕು, ಅಂದರೆ ಯಾವ ಥರದ ಮಳೆ, ಮೋಡ ಕವಿದ ವಾತಾವರಣ ಇಲ್ಲದೆ ಇರೋದು, ತೇವಾಂಶ ಜಾಸ್ತಿ ಇರಬಾರ್ದು ಇರಬಾರ್ದು. ಯಾವಾಗ ಈ ರೀತಿ ಒಂದು ನಾವೊಂದು ವಾತಾವರಣದ ಕಡೆ ಗಮನ ಕೊಡ್ತೀವೋ ಅದಕ್ಕೆ ಅನುಕೂಲವಾಗಿ ಅಂಥ ಒಂದು ನಾವು ಹಿಂದೆ ನಾವು ಚಾಟ್ನಿ ಮಾಡ್ಕೋಬೇಕು. ಅಂದರೆ April 2 or 3 ಚಾಟ್ನಿ ಮಾಡೋದು ಮುಖ್ಯ, ಅಷ್ಟರೊಳಗೆ. ಯಾಕೆಂದರೆ ಇಲ್ಲಾಂದರೆ ಮಳೆಗಾಲದಲ್ಲಿ ಹೋಗಿ ನಾವು ಜುಲೈನಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಆ ಕಾಲದಲ್ಲಿ ಗರ್ಭಧಾರಣೆ ಆದರೆ ಸ್ವಲ್ಪ ಬಳ್ಳಿಗೆ ನಮಗೆ ಧಕ್ಕೆ ಆಗೋ ಒಂದು ಸಂದರ್ಭ ಇರುತ್ತೆ. ಅಂದ್ರೆ ಗರ್ಭಧಾರಣೆ ಸರಿಯಾಗದೆ ಇರೋ ಒಂದು ಸಂದರ್ಭಗಳು. ಅಂದ್ರೆ ಈ ಹಣ್ಣಿನ ಮೊಗ್ಗು ಒಂದು ಅಭಿವೃದ್ಧಿ ಆಗೋದಕ್ಕಿಂತ ಮುಂಚೆನೆ ನಾವು, ಹೌದೌದು, ಒಂದು ಬೇಸಿಗೆ ಇರಬೇಕು, ಬೇಸಿಗೆ ಒಣ ವಾತಾವರಣ, ಒಣ ವಾತಾವರಣ ಇದ್ದಷ್ಟು ಒಳ್ಳೆ ಒಂದು ಒಂದು ಬೆಳೆ ಇದು ಗರ್ಭಧಾರಣೆ ಆಗುತ್ತೆ. ಅಂದ್ರೆ ಆ ಜೂನ್ ಒಳಗಡೆ ಆ ಒಂದು ಹಂತ ಮುಗಿಯಂಗ್ ನೋಡ್ಕೋಬೇಕು ನಾವು, ರೈತರು ನೋಡ್ಕೋಬೇಕು, ಬಹಳ ಮುಖ್ಯ ಇದು. ಆ ರೀತಿ ಮಾಡ್ಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಈ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಯಾವ್ಯಾವ ಕೈಗೊಳ್ಳಬೇಕಾಗತ್ತೆ? ಗೊಬ್ಬರದ ಸಂರಕ್ಷಣೆ, ಗೊಬ್ಬರದ ಬಗ್ಗೆ ನಾವು ಮಾತಾಡಿದ್ವಿ, ಸಸ್ಯ ಸಂರಕ್ಷಣೆ ಸಹ ಬಹಳ ಮುಖ್ಯ. ಮುಖ್ಯವಾಗಿ ಕೀಟಗಳಲ್ಲಿ ಒಂದು ಎರಡು ಮೂರು ಕೀಟಗಳು ಬರುತ್ತೆ. ಒಂದು ನಾವು ಚಾಟ್ನಿ ಮಾಡ್ತಿದ್ದ ಹಾಗೆ ಯಾವಾಗ ಈ ಕಣ್ಣುಗಳು ಒಡೆದು ಮಗ್ಗು ಹೊರಗಡೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಎಲೆ ಬೆಳವಣಿಗೆ ಎಲೆ ಸಣ್ಣ ಚಿಗುರು ಎಲೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಆ ಒಂದು ಹಂತದಲ್ಲಿ ಫ್ಲೀ ಬೀಟಲ್ಸ್ ಅಂತ ಒಂದು ಸಣ್ಣ ಒಂದು ಕೀಟ ಬರುತ್ತೆ, ಚಿಗಟ ದುಂಬಿ ಅಂತ. ಆ ಚಿಗಟ ದುಂಬಿ ಇದು ಆ ಬೆಳೆ ಎಲೆ ಬೆಳವಣಿಗೆ ಬೆಳವಣಿಗೆನೆ ಕಿತ್ತು ತಿನ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೌದು, ಇದನ್ನ ನಾವು ಹತೋಟಿ ಮಾಡಬೇಕು. ನಂತರ ಥ್ರಿಪ್ಸ್ ಅನ್ನೋದು ಅಂದ್ರೆ ಸಣ್ಣ ಕೀಟಗಳು ಇವು ಸಹ ಎಲೆ ರಸವನ್ನು ಹೀರ್ತಾ ಇರ್ತದೆ. ಇವುಗಳ ಸಂರಕ್ಷಣೆ ಗಿಡಗಳಿಗೆ ಸಂರಕ್ಷಣೆ ಸಹ ಬಹಳ ಮುಖ್ಯ. ಇಲ್ಲಾಂದ್ರೆ ಎಲೆಗಳು ತಮ್ಮ ಆಕಾರವನ್ನು ಕಳೆದುಕೊಂಡು ಅದರಿಂದ ಆಹಾರ ಉತ್ಪನ್ನ ಕಡಿಮೆ ಆಗುತ್ತೆ, ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ತೊಂದರೆ ಆಗುತ್ತೆ. ಸೊ ಇವೆರಡು ಬಹಳ ಮುಖ್ಯವಾದ ಕೀಟಗಳು. ಕೆಲವೊಮ್ಮೆ ಮಳೆಗಾಲದಲ್ಲಿ ಒಂದು ಚಾಫರ್ ಬೀಟಲ್ಸ್ ಅಂತ ಈ ಗೊಣ್ಣೆ ಹುಳದಿಂದ ಬರುವಂತಹ, ಹೌದೌದು, ಅವು ಕಡ್ಡಿಗಳ ಈ ಚುಗುರುಗಳನ್ನೇ ಕಟ್ ಮಾಡುತ್ತೆ. ಇಂಥ ಒಂದು ಕೀಟಗಳು ಸಹ ಕೆಲವೊಮ್ಮೆ ಬರುತ್ತೆ. ಮುಖ್ಯವಾಗಿ ಇವೆರಡು ಮೂರು ಕೀಟಗಳನ್ನ ನಾವು ರೈತರ ಗಮನ ಕೊಟ್ಟು ಇದನ್ನ ಸಂರಕ್ಷಣೆ ಮಾಡ್ಕೋಬೇಕು. ರೋಗಗಳಲ್ಲಿ ಮುಖ್ಯವಾಗಿ ಮಳೆಗಳು ಬರ್ತಿದ್ದ ಹಾಗೆ ನಮಗೆ ಆಂಥ್ರಾಕ್ನೋಸ್ ಕಾಣಿಸುತ್ತೆ. ಎಲ್ಲೆಲ್ಲಿ ಈ ಬಿಳಿ ದ್ರಾಕ್ಷಿಗಳನ್ನ ಬೆಳೀತಾರೋ, ಅನಭಿಷಾಹಿ ಆಗಲಿ, ದಿಲ್ಕುಶ್ ಆಗಲಿ, ಅಥವಾ ಥಾಮ್ಸನ್ ಬೆಳೆಯವರಾಗಲಿ, ಅಥವಾ ಸೋನಕ ಬೆಳೆಯವರಾಗಲಿ, ಇವರಿಗೆ ಆಂಥ್ರಾಕ್ನೋಸ್ ಕಾಣಿಸುತ್ತೆ ಮಳೆಗಾಲದಲ್ಲಿ. ಅಂದರೆ ಚುಕ್ಕೆ ಕಂಪು ಕಂದು ಬಣ್ಣದ ಚುಕ್ಕೆಗಳು ಬರುತ್ತೆ, ಮೊದಲು ಎಲೆ ಬರುತ್ತೆ, ಎಲೆಯಿಂದ ಮೀಸೆ ಮೇಲೆ ಬರುತ್ತೆ, ಅಥವಾ ಕಡ್ಡಿಗಳ ಮೇಲೂ ಸಹ ಬರುತ್ತೆ. ಇದರಿಂದ ನಾವು ಗಿಡಗಳನ್ನ ಕಾಪಾಡ್ಕೋಬೇಕು. ಎರಡನೇದು ಡೌನಿ ಮಿಳ್ಳು, ಬೂಸ್ಟ್ ರೋಗ. ಡೌನಿ ಮಿಳ್ಳು ಸಹ ಮಳೆ ಬಂದು ಹಿಂದಿನ ರಾತ್ರಿ ಮಾರನೇ ದಿವಸ ಬಿಸಿಲು ಹೊಡೆದಾಗ ಅಂತ ವೇಳೆಯಲ್ಲಿ ಇದು ಕಾಡಿಸುತ್ತೆ. ಎಲೆ ಕೆಳಭಾಗದಲ್ಲಿ ಬೂಸ್ಟ್ ಬಂದು ನಂತರ ಇದು ಎಲ್ಲ ಕಡೆ ಹರಡಿ ಮುಂದೆ ಇದು ಕಡ್ಡಿಗಳ ಮೇಲೆ ಸಹ ಬರುತ್ತೆ. ಇದನ್ನು ಸಹ ನಾವು ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಮೂರನೇದಾಗಿ ಪೌಡ್ರಿ ಮಿಳ್ಳು, ಒಂದು ಬೂದಿ ರೋಗ. ಈ ಬೇಸಿಗೆ ನಂತರ ಬರುವಂತಹ ಬಹಳ ಅಪಾಯಕಾರಿ ರೋಗ ಅಂದ್ರೆ ಬೂದಿ ರೋಗ. ಇದು ಕಡೆ ಹೌದು ಇದು ಕಡೆಯದಾಗಿ ಬರೋದ್ರಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲಿ ಕೆಲವೊಮ್ಮೆ ರೈತರು ಇದಕ್ಕೆ ಹೆಚ್ಚಿನ ಗಮನ ವಹಿಸೋದಿಲ್ಲ. ಬೂದಿ ರೋಗ ಯಾಕೆ ಬಹಳ ಪ್ರಾಮುಖ್ಯತೆ ಪಡೆದಿದೆ ಅಂದರೆ ಇದು ಎಲೆಗಳಿಂದ ಕಡ್ಡಿಗಳ ನಂತರ ಕಣ್ಣುಗಳ ಮೇಲೆ ಸಹ ಬಂದು ಕಣ್ಣಿನ ಒಳಗಡೆ ಇರೋ ರಸನ ಹೀರೋ ಒಂದು ಶಕ್ತಿ ಸಂದರ್ಭದಲ್ಲಿ ಹಣ್ಣುಗಳ ಮೇಲೂ ಕಾಣಿಸ್ಕೊಳ್ತು. ಹೌದು, ಅದು ಅಕ್ಟೋಬರ್ ಚಾಟ್ನಿ ಅಂತಾರೆ. ಇದು ನಾವು ಏಪ್ರಿಲ್ ಚಾಟ್ನಿಲಿ ಗೊನೆ ಇಲ್ದಿದ್ರು ಸಹ ಕಡ್ಡಿಗಳ ಮೇಲೆ ಇರುವಂತಹ ಕಣ್ಣುಗಳ ಮೇಲೆ ಬಂದ್ರೆ ಅದು ಅದರ ಒಳಗಡೆ ಇರುವಂತಹ ರಸ ಹೀರೋ ಒಂದು ಶಕ್ತಿ ಇರುತ್ತೆ ಇದಕ್ಕೆ, ಈ ರೋಗಕ್ಕೆ, ಶಿಲೀಂಧ್ರಕ್ಕೆ. ಇದರಿಂದ ಏನಾಗುತ್ತೆ ಅಂದ್ರೆ ಒಳಗಡೆ ಡಿಹೈಡ್ರೇಷನ್ ಅಂತಾರೆ, ಯಾವಾಗ ನಿರ್ಜಲೀಕರಣ ಆದಾಗ ಒಳಗಿರೋ ಭ್ರೂಣ ಅಥವಾ ನಾವೇನು ಫ್ರೂಟ್ ಬೈ ಡಿಫ್ರೆನ್ಸಿಯೇಷನ್ ಆಗಿರುತ್ತೆ ತೊಂದರೆ ಆಗುತ್ತೆ. ಹೀಗಾಗಿ ಕೆಲವೊಮ್ಮೆ ರೈತರಿಗೆ ಗೊತ್ತೇ ಇರಲ್ಲ, ಅವ್ರ ಚಾಟ್ನಿ ಅಕ್ಟೋಬರಲ್ಲಿ ಮಾಡಿ ಬೆಳೆ ಹೊರಗಡೆ ಬಂದಿರೋದು ಕೆಲವೊಮ್ಮೆ ಮೀಸೆ ಮೇಲೆ ಹೋಗುತ್ತೆ, ಅಥವಾ ಸಣ್ಣ ಗೊನೆಗಳು ಬರುತ್ತೆ, ಅಥವಾ ಜಂಪ್ ಅಂತಾರೆ, ಇದೆಲ್ಲ ಆಗೋ ಒಂದು ಸಂದರ್ಭ ಬರುತ್ತೆ. ಇದೆಲ್ಲ ಬರೋದು ಯಾವುದರಿಂದ ಅಂದರೆ ಬೂದಿ ರೋಗದ ಕಡೆಗೆ ನಾವು ಗಮನ ಹರಿಸದೇ ಇದ್ದರೆ ಈ ಥರದ ಕೆಲವು ಅಪಾಯಕಾರಿ ಒಂದು ಘಟನೆಗಳು ಆಗುತ್ತೆ. ಈಗ ಮುಖ್ಯವಾಗಿ ಈ ಬೇರೆ ಬೇರೆ ತಳಿಗಳನ್ನು ನಾವು ಬಳಸ್ಕೊಳ್ಳೋದನ್ನ ನೋಡಿದ್ವಿ ನಮ್ಮ ರೈತರು. ಈ ತಳಿಗಳನ್ನು ಬಳಸ್ಕೊಂಡಾಗ ಈ ಬೇಸಿಗೆ ಒಂದು ಬಳ್ಳಿ ಸವರಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ತಳಿಗಳಿಗೆ ಅನುಸಾರವಾಗಿ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ನಾವು ತಳಿಗಳನ್ನು ನೋಡೇ ನಾವು ಒಂದು ಈ ಸವರಿಕೆನ ಅನುವರ್ಸ್ಕೋಬೇಕಾಗತ್ತೆ. ಆದರೆ ಬೇಸಿಗೆ ಪ್ರೂನಿನಲ್ಲಿ ಅತಿ ಹೆಚ್ಚಿನ ಒಂದು ಮಾರ್ಪಾಡೇನು ಇರೋದಿಲ್ಲ, ಅದು ಬರೋದು ಅಕ್ಟೋಬರ್ನಲ್ಲಿ. ಯಾಕೆಂದ್ರೆ ಪ್ರತಿ ಒಂದು ತಳಿಗೂ ಅದರ ಒಂದು ಬೆಳೆ ಯಾವ ಕಣ್ಣಿನಲ್ಲಿದೆ ಅನ್ನೋದು ನಿರ್ಧಾರ ಇದೆ, ನಿರ್ಧಾರವಾಗಿರುತ್ತೆ. ಕೆಲವೊಮ್ಮೆ ಮಾತ್ರ ಅದು ಬದಲಾವಣೆ ಆಗುತ್ತೆ. ಆರನೇ ಉದಾಹರಣೆಗಳನ್ನು ಕೊಟ್ಟು ದಯವಿಟ್ಟು ನೋಡಿ, ಈಗ ಥಾಮ್ಸನ್ ಸೀಡ್ಲೆಸ್ ನಿಮಗೆ ಗೊತ್ತಿರಬಹುದು, ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ, ಬೀಜರಹಿತ ತಳಿ. ಇದರಲ್ಲಿ ನಾವು ಅಕ್ಟೋಬರ್ನಲ್ಲಿ ಪ್ರೂನ್ ಮಾಡಿದಾಗ 8-10 ಕಣ್ಣಿನಲ್ಲಿ ನಮಗೆ ಬೆಳೆ ಕಾಣುತ್ತೆ. ಆದರೆ ನೀವು ಬೆಂಗಳೂರು ಬ್ಲೂ ತಗೊಂಡ್ರೆ 3 ಕಣ್ಣಲ್ಲಿ ಸಹ ನಮಗೆ ಬೆಳೆ ಸಿಗುತ್ತೆ. ಹೀಗಾಗಿ ನಾವು ಕಣ್ಣುಗಳು ಈ ಕಡ್ಡಿಗಳ ಮೇಲೆ ಇರೋ ಕಣ್ಣುಗಳನ್ನ ಪರೀಕ್ಷಿಸಿ ಕೆಲವೊಮ್ಮೆ ಮಾಡಿ ನಿರ್ಧಾರ ಮಾಡಿರ್ತಾರೆ ಇದನ್ನ. ಸೊ ಅದ್ರ ಅನುಗುಣವಾಗಿ ನಾವು ಚಾಟ್ನಿ ಮಾಡಬೇಕು. ಇಲ್ಲ ಅಂದ್ರೆ ಕೆಲವೊಮ್ಮೆ ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇರೋ ಬೆಳೆನೂ ನಾವು ಕಳ್ಕೊಳ್ಳೋ ಒಂದು ಪರಿಸ್ಥಿತಿ ಸಂದರ್ಭ ಇರುತ್ತೆ. ಅಥವಾ ಬಹಳ ಮುಂದೆ ಮಾಡಿದಾಗ ಗೊನೆ ಇರುವಂತ ಕಣ್ಣುಗಳು ಸಹ ಒಡಿದೆ ಇರುವಂತ ಸಂದರ್ಭಗಳು ಇರುತ್ತೆ. ಹೀಗಾಗಿ ಈ ಚಾಟ್ನಿಯಲ್ಲಿ ತಳಿಗಳ ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ಈಗ ಕೆಲವು ವಾತಾವರಣದಲ್ಲಿ ಎರಡು ಬೆಳೆಗಳು ಬರ್ತವೆ, ಅಂತ ಸಂದರ್ಭದಲ್ಲಿ ಇದರಲ್ಲಿ ಏನಾದರೂ ಮಾರ್ಪಾಟು ಮಾಡ್ಕೋಬೇಕಾಗತ್ತೆ? ನೋಡಿ, ಇದು ನಮ್ಮಲ್ಲಿ ಬ್ಯಾಂಗ್ಳೂರ್ ಬ್ಲೂ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬ್ಯಾಂಗ್ಳೂರ್ ನೀಲಿ ಅನ್ನೋದು ಬಹಳ ಮುಖ್ಯವಾದ ತಳಿ. ಇದು ಒಂದು 6,000-7,000 ಎಕರೆಯಲ್ಲಿ ನಾವು ಬೆಂಗಳೂರು ಸುತ್ತಮುತ್ತ ಬೆಳೀತೆ. ಇನ್ನೆಲ್ಲೂ ಇಲ್ಲ ಈ ಬೆಳೆ ಅಂದ್ರೆ ಮುಖ್ಯವಾಗಿ ಇದು ದ್ರಾಕ್ಷಾರಸಕ್ಕೆ ಹೋಗುತ್ತೆ. ಕೆಲವು ಮಟ್ಟಿಗೆ ಅದನ್ನು ದ್ರಾಕ್ಷಾ ವೈನ್ ಸಹ ಮಾಡ್ತಾರೆ. ಇದು ಲೆಬ್ರಸ್ಕಾನ್ನ ಒಂದು ಜಾತಿ ತಳಿ. ಇದ್ರಲ್ಲಿ ಮುಖ್ಯವಾಗಿ ಏನಂದ್ರೆ ಪ್ರತಿ ಪ್ರೂನಿಂಗ್ನಲ್ಲೂ ಸಹ ನಾವು ಬೆಳೆ ತಗೋಬಹುದು, ಅಂದ್ರೆ ಬೇಸಿಗೆಯಲ್ಲೂ ಬೆಳೆ ಬರುತ್ತೆ ಮತ್ತೆ ಚಳಿಗಾಲದ ಪ್ರೂನಿಂಗ್ನಲ್ಲೂ ಬೆಳೆ ಬರುತ್ತೆ. ಸೊ ನಾವು ಬೇಸಿಗೆಯಲ್ಲಿ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಬೇಸಿಗೆಯಲ್ಲಿ ಬೇರೆ ತಳಿಗಳಿಗೆ ನಾವು ಫೌಂಡೇಶನ್ ಪ್ರೂನಿಂಗ್ ಅಂದ್ರೆ ಅತಿ ಬ್ಯಾಕ್ ಪ್ರೂನಿಂಗ್ ಮಾಡ್ತೀವಿ, ಅಂದ್ರೆ ಎರಡೇ ಕಣ್ಣಿಗೆ ಮಾಡ್ತೀವಲ್ಲ, ಆದ್ರೆ ಬೆಂಗಳೂರು ಬ್ಲೂನಲ್ಲಿ ಏನ್ ಮಾಡ್ತೀವಿ ಪ್ರತಿ ಚಾರ್ಟ್ನಲ್ಲಿ ಸಹ 4-5 ಕಣ್ಣುಗಳನ್ನ ಇಟ್ಕೊಂಡು ಪ್ರೂನಿಂಗ್ ಮಾಡ್ತೇವೆ. ಅಂದ್ರೆ ಬರೀ ಫಾರ್ವರ್ಡ್ ಪ್ರೂನಿಂಗ್, ಮುಂದೆ ಮುಂದೆ ಮಾಡ್ಕೊಳ್ತಾ ಹೋಗ್ತವೆ. ಹೀಗಾಗಿ ಪ್ರತಿ ಪ್ರೂನಿಂಗ್ನಲ್ಲಿ ಒಂದು ಅಡಿಯಷ್ಟು ಕಡ್ಡಿನ ನಾವು ಉಳಿಸ್ಕೊಳ್ತಾ ಹೋಗ್ತೇವೆ, ಅಂದ್ರೆ ಅಷ್ಟು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಬೆಂಗಳೂರು ಬ್ಲೂ ರೈತರಿಗೆ ಮುಖ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ ನೀವು ಎರಡು ಬೆಳೆ ತಗೊಳ್ಳೋದೊಂದು ಒಂದು ಖಚಿತವಾದ ಒಂದು ನಮ್ಮ ಒಂದು ಪ್ರಾಕ್ಟೀಸ್, ಆದರೆ ಪ್ರತಿ ಸೀಸನ್ ಅಂದ್ರೆ ಪ್ರತಿ ವರ್ಷ ಬೆಳವಣಿಗೆ ಹೆಚ್ಚಾಗಿ ಹೋಗಿ ಕಡೆಗೆ ಬಳ್ಳಿ ಎಲ್ಲಿಗೆ ಬರುತ್ತೆ ಅಂದ್ರೆ ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿ ಹೋಗಿ ಕಡ್ಡಿಗಳು ಸೇರ್ಕೊಳ್ಳೋ ಪ್ರಮೇಯಗಳಿದೆ. ಇಂಥ ಒಂದು ಬಂದಾಗ ಒಂದು 5-6 ವರ್ಷಗಳ ನಂತರ ಒಮ್ಮೆ ಕಾರ್ಡನ್ ಅಂದ್ರೆ ಸೆಕೆಂಡ್ರಿಗಳಿಗೆ ನಾವು ಪ್ರೂನ್ ಮಾಡಿಕೊಂಡು ಸವರಿ ಒಂದು ಸೀಸನ್ ಅಲ್ಲಿ ನಮಗೆ ಬೆಳೆ ಕಡಿಮೆ ಆಗಬಹುದು ಅಥವಾ ಬರದೇ ಇರಬಹುದು, ಅಂದ್ರೆ ಒಂದು ಸ್ಥಿಮಿತದಲ್ಲಿ ಇಟ್ಕೋಬೇಕಾದ್ರೆ ಸ್ಥಿಮಿತದಲ್ಲಿ ಮತ್ತೆ ಹೊಸ ಕಡ್ಡಿಗಳನ್ನ ಬೆಳೆಸ್ಕೊಳ್ಳೋದು ಒಂದು ಈ ಪ್ರಾಕ್ಟೀಸ್ ಮಾಡೋದು ಬಹಳ ಅಂದ್ರೆ ಅದನ್ನ ಈ ಬೇಸಿಗೆ ಸೌರಕ್ಕೆ ಸಮಯದಲ್ಲೇ ಮಾಡಬೇಕಾದ ಬೇಸಿಗೆ ಸೌರಕ್ಕೆ ಟೈಮಲ್ಲಿ ಮಾಡಬೇಕು. 4-5 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು, ಅವ್ರ ಬೆಳವಣಿಗೆ ಒಂದು ಹತೋಟಿಲಿ ಇರುತ್ತೆ. ಆಮೇಲೆ ತುದಿಯಲ್ಲೇ ಬೆಳೆ ಬಂದು ಹಿಂದ್ಗಡೆ ನಮಗೆ ಬೆಳೆನೇ ಇಲ್ದಂಗೆ ಆಗೋ ಒಂದು ಬರುತ್ತೆ, ಗೊಡ್ಡ ಚಿಗುರುಗಳು ಜಾಸ್ತಿ ಆಗುತ್ತೆ, ಸಣ್ಣ ಚಿಗುರುಗಳು ಜಾಸ್ತಿ ಆಗುತ್ತೆ. ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು 5 ವರ್ಷಕ್ಕೊಮ್ಮೆ ಹೀಗೆ ಕಾರ್ಡ್ ಹೊಡೆಯೋದು ಅಂತಾರೆ, ಕಾರ್ಡ್ ಹೊಡೆದು ಹೊಸ ಬಳ್ಳಿ ಹೊಸ ಕಡ್ಡಿಗಳು ಮಾಡ್ಕೋಬೇಕು. ಸ್ವಲ್ಪ ರೋಗಗಳ ಹಾವಳಿನೂ ಕಡಿಮೆ ಆಗುತ್ತೆ. ಹೌದು ಹೌದು ಹೌದು, ಮತ್ತೆ ಬಯಲಾಗೋದಿಲ್ಲ, ಇಲ್ಲಾಂದ್ರೆ ಬಯಲಾಗೋಗುತ್ತೆ. ಮತ್ತೆ ನಮ್ಮ ಗಿಡಗಳಿಗೆ ಒಳ್ಳೆ ಹೊಸ ಚೈತನ್ಯ ಕೊಟ್ಟಂಗೆ ಆಗುತ್ತೆ, ಅವು ಒಳ್ಳೆ ರಭಸವಾಗಿ ಚೆನ್ನಾಗಿ ಬರೋದಕ್ಕೆ ಅನುಕೂಲವಾಗುತ್ತೆ, ಅನುಕೂಲವಾಗುತ್ತೆ. ಗುಣಮಟ್ಟದ ಹಣ್ಣುಗಳನ್ನು ಕೂಡ ಹೌದೌದು ಸಿಗುತ್ತೆ ಸಿಗುತ್ತೆ. ಈಗ ಮುಖ್ಯವಾಗಿ ನಾವು ಈ ಸಸ್ಯ ಸಂರಕ್ಷಣೆ ಮತ್ತು ಪೋಷಕಾಂಶಗಳ ಪೂರೈಕೆ ಬಗ್ಗೆ ನೋಡಿದ್ವಿ, ಇನ್ನು ನೀರನ್ನು ಯಾವ ರೀತಿ ಕೊಡಬೇಕಾಗತ್ತೆ ಈ ಸಂದರ್ಭದಲ್ಲಿ? ನೋಡಿ, ಬೇಸಿಗೆಯಲ್ಲಿ ಅಂತೂ ನೀರು ನಾವು ದ್ರಾಕ್ಷಿ ಬಳ್ಳಿ ಕೊಡಲೇಬೇಕಾಗುತ್ತೆ. ನಾವು ವಾತಾವರಣದಲ್ಲಿ ತೇವಾಂಶ ಚೆನ್ನಾಗಿದ್ದರೆ ಎಲ್ಲ ಕಣ್ಣುಗಳು ಒಂದು ಖಚಿತವಾಗಿ ಒಡೆದು ಅದರಿಂದ ನಮ್ಮ ಕಡ್ಡಿಗಳು ತಯಾರಾಗುತ್ತೆ. ಇದನ್ನು ನಾವು ಅನುಕೂಲ ಮಾಡಿಕೊಳ್ಳಿಕ್ಕೆ ಗೊಬ್ಬರಗಳು ಕೊಟ್ಟಾದ ನಂತರ, ಈಗಂತೂ ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿನ ಮಾಡೋದು, ಹಾಯಿಸ್ಲಿಕ್ಕೆ ಯಾರ ಹತ್ರ ಅಷ್ಟು ದ್ರಾಕ್ಷಿ ಬೆಳೆಗಾರ ಹತ್ರ ನೀರಿರಲ್ಲ. ಈ ವೇಳೆಯಲ್ಲಿ ನಾವು ಪ್ರತಿ ಬಳ್ಳಿಗಳಿಗೆ 50-60 ಲೀಟರ್ ನೀರು ಪ್ರತಿ ದಿವಸ ಕೊಡೋದು ಬಹಳ ಮುಖ್ಯ. ಇದರಿಂದ ನಮಗೆ ದ್ರಾಕ್ಷಿ ಬಳ್ಳಿಯಲ್ಲಿ ಒಳ್ಳೆ ರಸ ಬೆಳವಣಿಗೆ ಆಗಿ ಅದರಿಂದ ಕಣ್ಣುಗಳು ಒಡೆಯುತ್ತೆ. ನಂತರ ಕಡ್ಡಿ ಬೆಳವಣಿಗೆ ಪ್ರಾರಂಭ ಆದ ಹಾಗೆ ಮಳೆಗಳನ್ನು ಆಧಾರ ಇಟ್ಕೊಂಡು ಮಳೆಗಳಾದರೆ ಸ್ವಲ್ಪ ಕಡಿಮೆ ಮಾಡೋದು ಅಥವಾ ಜಾಸ್ತಿ ಮಾಡೋದು, ಅಂದರೆ ಸರಾಸರಿ 30-60 ಲೀಟರ್ ಪ್ರತಿ ದಿವಸ ಪ್ರತಿ ಗಿಡಕ್ಕೆ ನಾವು ಕೊಡಬೇಕಾಗುತ್ತೆ ನೀರಿನ ನಿರ್ವಹಣೆಯಲ್ಲಿ. ನೀರನ್ನು ಮತ್ತೆ ನಾವು ಕೊಡುವಂಥ ನೀರಿನ ಗುಣಮಟ್ಟನೂ ಅಷ್ಟೇ ಮುಖ್ಯ ಅಲ್ವೇ? ಬಹಳ ಮುಖ್ಯ, ಯಾಕಂದರೆ ನಮ್ಮ ಈ ಭಾಗದ ಕರ್ನಾಟಕ ಈ ಭಾಗದಲ್ಲಿ ನೀರಿನ ಗುಣಮಟ್ಟ ಹೆಚ್ಚು ಕಡಿಮೆ ಚೆನ್ನಾಗೇ ಇದೆ. ಆದರೆ ಪ್ರತಿ ವರ್ಷ ಬೋರ್ವೆಲ್ಗಳು ಏನೇನು ನೋಡಿದ ಹಾಗೆ ಆಳ ಜಾಸ್ತಿ ಆಗಿ ಅಥವಾ ಅದರಿಂದ ಒಂದು ಲವಣಾಂಶಗಳು ಜಾಸ್ತಿ ಆಗಿದೆ, ಅಂದರೆ ಕ್ಲೋರೈಡ್ಗಳಾಗಲಿ ಸಲ್ಫೇಟ್ಗಳಾಗಲಿ ಕಾರ್ಬೋನೇಟ್ಸ್ಗಳಾಗಲಿ ಇವೆಲ್ಲ ಲವಣಗಳು ನೀರಲ್ಲಿ ಜಾಸ್ತಿ ಆದಂಗೆ ಆ ನೀರನ್ನು ನಾವು ದ್ರಾಕ್ಷಿ ಬಳ್ಳಿ ಕೊಟ್ಟರೆ ಆ ಅಂತಹ ನೀರಿಂದ ತಗೊಂಡಿರೋದು ಬಳ್ಳಿಗಳು ಕಡ್ಡಿಗಳು ಕೆಲವೊಮ್ಮೆ ಬಹಳ ಬಲಿಯೋದ್ರಲ್ಲಿ ಹೆಚ್ಚು ಕಡಿಮೆ ಆಗೋದು, ಸಿಳುಕು ಬಿಡೋದು, ಎಲೆಗಳು ಸುಡೋದು, ಮತ್ತೆ ಗೊನೆಗಳು ಸಹ ಸಣ್ಣದಾಗಿ ಬೆಳೆದಂತ ಒಂದು ಪ್ರಮೇಯಗಳಿದೆ. ಮತ್ತೆ ಪೋಷಕಾಂಶದ ಕೊರತೆಯ ಲಕ್ಷಣಗಳು ಕೂಡ ಧಾರಾಳ ಕಾಣುತ್ತೆ. ಅಂದ್ರೆ ಈ ಲವಣಗಳ ಅಂಶ ಜಾಸ್ತಿ ಆದಾಗ ಹೌದೌದು ಕೆಲವು ಪೋಷಕಾಂಶಗಳ ಹೀರುವಿಕೆಯ ಒಂದು ಮಟ್ಟನು ಕಡಿಮೆ ಆಗುತ್ತೆ ಬೇರಲ್ಲಿ ಕಡಿಮೆ ಆಗುತ್ತೆ. ಅಂದ್ರೆ ಅದನ್ನ ಪರೀಕ್ಷೆ ಮಾಡಿಕೊಂಡು ನಾವು ಪರೀಕ್ಷೆ ಮಾಡೋದು ಒಂದು ಮುಖ್ಯ. ಇನ್ನೊಂದು ಈಗ ನೀವು ಕೇಳಿರ್ಬೋದು ಬೇರು ಕಾಂಡಗಳ ಉಪಯೋಗ ಅಂತ, ರೂಟ್ ಸ್ಟಾಕ್ಗಳ ಉಪಯೋಗ. ಈಗ ಮಹಾರಾಷ್ಟ್ರದ ಈ ನಾವೀಗೇನು ಮಾತಾಡಿದ್ವಂತ ಈ ಲವಣಾಂಶಗಳ ಒಂದು ದೊಡ್ಡ ಸಮಸ್ಯೆ ಮಹಾರಾಷ್ಟ್ರದಲ್ಲಿದೆ ಅಥವಾ ನಮ್ಮ ಬಿಜಾಪುರ್ ಬಾಗಲಕೋಟೆ ಈ ವಿಭಾಗದ ಕರ್ನಾಟಕದ ಬಿಸಿಲು ಜಾಸ್ತಿ ಇದೆ. ಹೌದೌದು, ಅಲ್ಲಿನ ಮಣ್ಣಿನ ಒಂದು ಅಂಶ ಸ್ವಲ್ಪ ಹೆವಿ ಸಾಯ್ಲ್ಸ್ ಅಂತೇವೆ, ಕಪ್ಪು ಮಣ್ಣು. ಇಂಥ ಮಣ್ಣಲ್ಲಿ ನೀರಿನ ಒಂದು ಈ ತರದ ಲವಣಾಂಶವನ್ನು ನೀರಿನ ಉಪಯೋಗಿಸಿದಾಗ ಸಮಸ್ಯೆ ಬಂದಾಗ ಬೇರು ಕಾಂಡಗಳನ್ನು ಉಪಯೋಗಿಸೋದು ಬಹಳ ಮುಖ್ಯ. ಅಂದ್ರೆ ರೂಟ್ ಸ್ಟಾಕ್ಗಳು ಅಂತಾರೆ, ಡಾಗ್ರಿ ಜನ ರೂಟ್ ಸ್ಟಾಕ್ಗಳನ್ನ ಈಗ ಎಲ್ಲ ರೈತರು ಉಪಯೋಗಿಸ್ತಾರೆ. ಸಾಲ್ಟ್ ಕ್ರೀಕ್ ಅಂತ ಒಂದು ಇದೆ, ಇದರಲ್ಲಿ ಡಾಗ್ರಿ ಜನದು ಬಹಳ ನಮ್ಮ ಒಂದು ವಾತಾವರಣಕ್ಕೆ ಹೊಂದ್ಕೊಂಡಿದೆ. ಎಲ್ಲ ರೈತರಿಗೆ ಆಗ್ಲೇ ಈ ವಿಭಾಗದಲ್ಲಿ ಬಿಜಾಪುರ್ ಬಾಗಲಕೋಟೆ ಅಥಣಿ ಬೆಳಗಾವ್ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲೆಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದಾರೋ ಅಲ್ಲೆಲ್ಲ ಈ ಬೇರ್ಕಾಂಡನ ಉಪಯೋಗಿಸ್ತಾ ಇದೆ. ಇದರಿಂದ ನಾವು ಲವಣಾಂಶದ ಗಿಡ ಹೀರ್ಕೊಳ್ಳೋದು ಕಡಿಮೆ ಆಗುತ್ತೆ, ಗಿಡ ನಮಗೆ ಅಂದ್ರೆ ಲವಣಾಂಶದ ನೀರಿಗೆ ಹೊಂದ್ಕೊಂಡೇ ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ ಅಂದ್ರೆ ಬೇರೆ ಕಾಂಡಗಳನ್ನ ನಾವು ಅಲ್ಲೇ ಮುಖ್ಯ ಜಮೀನಲ್ಲಿ ಬೆಳ್ಕೊಂಡು ಆಮೇಲೆ ಕಸಿ ಮಾಡ್ಕೋಬೇಕು. ಹೌದು, ಇದಂತೂ ಬಹಳ ಖಚಿತವಾಗಿ ಒಂದು ಈಗಾಗಲೇ ನಿರ್ಧಾರ ಆಗಿದೆ. ಏನಂದ್ರೆ ನಾವು ಹೌದು ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವು ಬೇರೆ ಕಾಂಡಗಳನ್ನ ಹಾಕ್ಬಿಡ್ಬೇಕು ಜಮೀನಲ್ಲಿ, ಅಂದ್ರೆ ರೂಟೆಡ್ ಕಟಿಂಗ್ಸ್ ಅಂತೇವೆ ಡಾಗ್ರೀಜ್ದು. ಇದಾಗಿ 5-6 ತಿಂಗಳಲ್ಲಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಾವು ಈ ನಾವು ಯಾವ ವೆರೈಟಿ ಅಥವಾ ಯಾವ ತಳಿ ಬೆಳಿಬೇಕಾಗಿದೆಯೋ ಆ ತಳಿಯ ಒಂದು ಕಡ್ಡಿಗಳನ್ನ ತಂದು ನಾವು ಸಸಿ ಕಸಿ ಮಾಡಬೇಕು. ಅದು ಗ್ರಾಫ್ಟಿಂಗು, ವೆಜ್ ಗ್ರಾಫ್ಟಿಂಗ್ ಅಂತಾರೆ. ಮಾಡಿಕೊಂಡ್ರೆ ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಾಡಿಕೊಂಡ್ರೆ ಬರೋ ಅಕ್ಟೋಬರ್ಗೆ ನಮಗೆ ಸಂಪೂರ್ಣ ಬಳ್ಳಿಯ ಒಂದು ಆಕಾರ ತಯಾರಾಗುತ್ತೆ. ನಂತರ ಪ್ರತಿ ವರ್ಷ ಬೆಳೆ ಬರಲಿ ಹಬ್ಬಿಸ್ಕೊಂಡು ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಅಂದರೆ ಈ ನೀರಿನ ಸಮಸ್ಯೆ ತಡೆಗಟ್ಟೋದಕ್ಕೆ ಏನಾದರೂ ಈ ಸುಧಾರಕಗಳು ಅಂತಾರಲ್ಲ ಜಿಪ್ಸಮ್ ಇಂಥದ್ದು ಏನು ಬಳಸ್ಕೋಬೋದು? ಇಲ್ಲ ನೋಡಿ, ನೀರಿನ ಈಗ ರೈತ ಇರೋ ಒಂದು ಬೋರ್ನಲ್ಲಿ ಅಥವಾ ಒಂದು ಬಾವಿಯಿಂದ ನೀರು ತೊಗೊಂಡಾಗ ಅದು ಬಿಟ್ಟು ಅವನಿಗೆ ಬೇರೆ ಯಾವುದೋ ಒಂದು ಇದಿರೋದಿಲ್ಲ, ಮೂಲ ಇರಲ್ಲ. ಆ ನೀರೇನಾದರೂ ಅವನಿಗೆ ಸಮಸ್ಯೆಕಾರವಾಗಿದ್ದರೆ ಅಥವಾ ತೊಂದರೆ ಇರೋ ಲವಣಾಂಶಗಳು ಇರುವಂಥ ನೀರು ಸಿಕ್ಬಿಟ್ರೆ ಇನ್ನೇನು ಮಾಡಲಿಕ್ಕೆ ಅದಕ್ಕೆ ಅನುಗುಣವಾಗಿ ಬೆಳೆ ಬೆಳ್ಕೋಬೇಕು. ಇದಕ್ಕೆ ಮುಖ್ಯವಾಗಿ ನಾವು ಬೇರುಕಾಂಡ ಉಪಯೋಗಿಸೋದು. ಈ ಬೇರುಕಾಂಡ ಲವಣಾಂಶಗಳನ್ನು ತಡೆ ಹಿಡಿಯೋ ಒಂದು ಶಕ್ತಿ ಇರೋದ್ರಿಂದ ಇದನ್ನು ಉಪಯೋಗಿಸೋದು ಅಥವಾ ಇದನ್ನು ನಾವು ಅಳವಡಿಸ್ಕೊಂಡು ಹೋಗೋದೇ ಭಾಳ ಮುಖ್ಯ. ಇನ್ನು ಈಗ ನಾವು ಇಷ್ಟೆಲ್ಲ ಒಂದು ಚರ್ಚೆ ಮಾಡಿದ್ವಲ್ಲ, ಇವತ್ತು ಸಾವಯವ ಕೃಷಿಯಲ್ಲಿ ಒಂದು ಬೆಳೆಗಳನ್ನು ಬೆಳೆಯುವಂಥ ಹವ್ಯಾಸ ಮತ್ತು ಅದರ ಬಗ್ಗೆ ಆಸಕ್ತಿ ನಮ್ಮ ರೈತರಲ್ಲಿ ಜಾಸ್ತಿ ಆಗ್ತದೆ. ದ್ರಾಕ್ಷಿ ಬೆಳೆಯನ್ನು ಸಾವಯವ ಕೃಷಿಯಲ್ಲಿ ಮಾಡಬಹುದೇ? ನೋಡಿ, ನಾವು ಸಾವಯವ ಕೃಷಿ ನೀವು ಹೇಳಿದಾಗೆ ಇವತ್ತಿನ ದಿವಸ ಪ್ರಾಮುಖ್ಯತೆ ಯಾಕೆ ಪಡೆದಿದೆ ಅಂದರೆ, ಕೆಲವೊಮ್ಮೆ ತಿಳಿದೇನೋ ಗೊತ್ತಿಲ್ಲದೇನೋ ನಮ್ಮ ರೈತರಾಗಲಿ ಹೆಚ್ಚು ಹೆಚ್ಚಾಗಿ ಗೊಬ್ಬರಗಳನ್ನ ಉಪಯೋಗಿಸೋದು, ರಾಸಾಯನಿಕಗಳನ್ನ ಹಾಗೂ ಈ ಪ್ಯಾನಿಕ್ ಸ್ಪ್ರೇಸ್ ಅಂತಾರೆ ಹೆಚ್ಚಾಗಿ ದ್ರಾಕ್ಷಿ ರೈತರು ಏನು ಮಾಡ್ತಾರೆ, ಈ ರೋಗದ ಹಾವಳಿ ತಡಿಲಿಕ್ಕೋಸ್ಕರ ಬಹಳ ಹೆಚ್ಚಾಗಿ ಈ ಸಸ್ಯ ಸಂರಕ್ಷಣೆಗೋಸ್ಕರ ಔಷಧಿ ಹಣ ಖರ್ಚು ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸಾವಯವ ಕೃಷಿದೇನಿದೆ ಪ್ರಾಮುಖ್ಯತೆ ಬಹಳ ಇದೆ. ಆದರೆ ದ್ರಾಕ್ಷಿ ನಾವು ನೋಡಿದ್ರೆ ನೀವು ಬೆಳೆಯೋದು ಡ್ರೈ ಫಾರ್ಮಿಂಗ್ ಥರ, ಅಂದರೆ ಮಳೆಯಲ್ಲಿ ಕಡಿಮೆ ಇದೆ ಅಂಥ ಒಂದು ಭೂಮಿಗಳಲ್ಲಿ ದ್ರಾಕ್ಷಿ ಬೆಳೀತಿದ್ದು, ಇದೊಂದು ಸಣ್ಣ ಆಕಾರದ ಬಳ್ಳಿ. ಈ ಬಳ್ಳಿಯಿಂದ ಪ್ರತಿ ವರ್ಷ 15-20 ಟನ್ ದ್ರಾಕ್ಷಿ ರೈತರು ಉತ್ಪನ್ನ ಬರುತ್ತೆ. ಇಂಥ ಒಂದು ಬಳ್ಳಿಗೆ ಪ್ರತಿ ವರ್ಷ ಎರಡೊಮ್ಮೆ ನಾವು ಬಳ್ಳಿ ಸವರ್ತೇವೆ, ಸಹ ಪ್ರೂನಿಂಗ್ ಮಾಡ್ತೇವೆ. ಫೌಂಡೇಶನಲ್ಲಿ ಎಷ್ಟೋ ಎಲ್ಲ ಕಡ್ಡಿಗಳನ್ನು ಎಲೆಗಳನ್ನ ತೆಗೆದು ಪುನಃ ಹೊಸ ಕಡ್ಡಿಗಳು ಅಂತಾರೆ. ಇದು ಒಂದು ದ್ರಾಕ್ಷಿ ಬಳ್ಳಿಗೆ ಬಹಳ ಮಟ್ಟಿಗೆ ಒಂದು ಧಕ್ಕೆ ಅಥವಾ ಶಾಕ್ ಅನ್ಬೋದು. ಈ ರೀತಿ ಇರೋದ್ರಿಂದ ನಾವು ಪ್ರತಿ ವರ್ಷ 20 ಟನ್ ಬೆಳೆ ಸಹ ತಗೊಳ್ತಾ ಇರೋದ್ರಿಂದ ನಾವು ಸಪ್ಲಿಮೆಂಟರಿ ನ್ಯೂಟ್ರಿಯಂಟ್ಸ್ ಅಂದರೆ ಪೂರೈಕೆ ಮಾಡಲೇಬೇಕಾಗತ್ತೆ. ಬರೀ ಸಾವಯವ ಗೊಬ್ಬರಗಳಿಂದ 1%-2% ನೈಟ್ರೋಜನ್ ಇರುತ್ತೆ, ರಂಜಕ 0.3% ಇರುತ್ತೆ, ಪೊಟ್ಯಾಶ್ 1.5% ಇರುತ್ತೆ. ಇಂಥ ಒಂದು ಸಾವಯವ ಗೊಬ್ಬರಗಳಿಂದ ಅಥವಾ ಹಿಂಡಿಗಳಿಂದ ನಾವು ದ್ರಾಕ್ಷಿಗೆ ಸಂಪೂರ್ಣವಾಗಿ ಆಹಾರದ ಒಂದು ನಾವು ಪೂರೈಕೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಸ್ವಲ್ಪ ಮಟ್ಟಿಗಾದರೂ ಅಂದರೆ 60-40% ಸಾವಯವ ಗೊಬ್ಬರಗಳು, ಬಾಕಿ ಒಂದು 50-60% ರಸಗೊಬ್ಬರಗಳನ್ನ ಕೊಡಲೇಬೇಕಾಗುತ್ತೆ. ಆದರೆ ಎಷ್ಟು ಕೊಡಬೇಕು, ಹೆಚ್ಚು ಹೆಚ್ಚು ಕೊಡುವಂಥ ಅವಶ್ಯಕತೆ ಇದೆಯೇ, ಅದನ್ನು ನಾವು ಒಂದು ಎಲೆ ತೊಟ್ಟುಗಳನ್ನ ಟೆಸ್ಟ್ ಮಾಡಿಸ್ಕೊಂಡು ವಿಶ್ಲೇಷಣೆ ಮಾಡಿಸಿ ಕೊಡೋದು. ಇದರಿಂದ ಎಷ್ಟೋ ಬಾರಿ ನಾವು ಈ ರೀತಿಯ ಅಸಡ್ಡೆಯಿಂದ ಕೊಡೋದನ್ನು ಕಡಿಮೆ ಮಾಡ್ಕೋಬೋದು. ಇದಕ್ಕೆ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತಾರೆ. ಅನ್ನೆಸರಿ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ವಿಶ್ಲೇಷಣೆ ಮಾಡಿ ಕೊಡೋದಿಲ್ಲ, ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ಬಳಸ್ಕೊಳ್ಳಿ, ಅಲ್ಲಿ ಮಾತ್ರ ಬಳಸ್ಕೊಳ್ಳೋದು. ಇದು ಬಹಳ ಮುಖ್ಯ. ತೋಟಗಳನ್ನು ಕೂಡ ನಾವು ಪರಿವೀಕ್ಷಣೆ ಮಾಡಿಕೊಂಡು ಅವಶ್ಯಕತೆ ಇದ್ರೆ ಮಾತ್ರ ಕೀಟನಾಶಕ ರೋಗನಾಶಕ. ಹೌದು, ಈಗ ಒಳ್ಳೊಳ್ಳೆ ಔಷಧಿಗಳು ಬಂದಿದೆ. ರೋಗಗಳು ಬರೋಕ್ಕಿಂತ ಮೊದಲೇ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಗಳು ಅಂತ ಹೇಳ್ತೀವಿ, ಇದನ್ನು ಬಳಸೋದ್ರಿಂದ ಏನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಬಳಸಿ ಹೌದು ಒಳ್ಳೆಯ ಫಲಿತಾಂಶ ಪಡಿಬಹುದು. ಒಟ್ಟಿನಲ್ಲಿ ಇದು ಹೆಚ್ಚು ಪೋಷಕಾಂಶಗಳನ್ನು ಬಯಸೋದ್ರಿಂದ ಅಷ್ಟು ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಕೆ ಮಾಡೋದು ಬಹಳ ಕಷ್ಟ. ಬಹಳ ಕಷ್ಟ ದ್ರಾಕ್ಷಿ ಅಂತ ಬೆಳೆಯಲ್ಲಿ. ಹೀಗಾಗಿ ನಾವು ಸ್ವಲ್ಪ ಮಟ್ಟಿಗಾದರೂ ರಾಸಾಯನಿಕ ಗೊಬ್ಬರ ಕೊಡಲೇಬೇಕು. ಸಾವಯವ ಕೃಷಿಯ ಒಂದು ತತ್ವಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದನ್ನ ನಾವು ಬದಿಗೊತ್ತೋಗೇ ಇಲ್ಲ ಅಥವಾ ಅದನ್ನ ಮರೆಯೋಗೆ ಇಲ್ಲ. ಆದ್ರೇನು ಬರೀ ಅದರಿಂದ ಮಾಡೋದು ಅನ್ನೋದು ದ್ರಾಕ್ಷಿಲಿ ಬಹಳ ಕಷ್ಟ ಆಗುತ್ತೆ. ರೈತರು ಕೂಡ ಈ ಸಾವಯವ ಕೃಷಿ ಕಡೆಗೆ ಗಮನ ಕೊಡೋದು ಒಳ್ಳೇದೇ. ನಿಜ, ಖಚಿತವಾಗಿ. ಆದ್ರಿಂದ ಇವತ್ತು ನಮ್ಮ ರೈತರು ಈ ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದಾರೆ, ಅವರಿಗೆ ಈ ಬೇಸಿಗೆಯ ಒಂದು ಚಾಟಣಿ ಅಥವಾ ಬಳ್ಳಿ ಸವರುವಿಕೆ ಬಗ್ಗೆ ಮತ್ತು ಆನಂತರ ಏನೇನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ ಜಗದೀಶ್. ದ್ರಾಕ್ಷಿ ಬೇಸಿಗೆ ಬಳ್ಳಿ ಸವರುವಿಕೆ ಈ ಕುರಿತು ಡಾ ಜಿಎಸ್ ಪ್ರಕಾಶ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಒಂದು ಜನಪದ ಗೀತೆ ಸುಧಾಕರ್ ಪಾಪಣ್ಣ ಅವರ ಧ್ವನಿಯಲ್ಲಿ. ಗಾಣಿಗರೆಣ್ಣೆ ಓಲಾಡೇ ಒಳ್ಳೆಣ್ಣೆ ಹಳೆಯೋಳೆ ಕೋಲಣ ಕೋಲೆ ಓಲಾಡೇ ಒಳ್ಳೆಣ್ಣೆ ಹಳೆಯೋಳೆ ಕೋಲಣ ಕೋಲೆ ಸಮಾನೂ ಗಾರಾ ಸೇರಿಸುವ ಕೋಲಣ ಕೊನೆ ಒಳ್ಳೆ ಗಾ